ಕೇಳ ಬಾರದು ಸಾಕಾಯಿತು ಇನ್ನು ಕಾದು ಮನಸ್ಸಿನ ಪರಿಚಯ ಕನಸಿನ ವಿನಿಮಯ ಮೆಲ್ಲಗೆ ನಡೆದಿದೆ ಕಾಣಲಾರು ನಾನು ನೋಡು ಹೀಗಾದೆ ನೀ ಬಂದ ತರುವಾಯ ನೀ ಹೀಗೆ ಕಾಡಿದರೆ ಹಚ್ಚಿಕೊಂಡ ಮೇಲೆ ನಿನ್ನ ಕಷ್ಟವಾದರೇನಂತೆ ಸ್ಪಷ್ಟವಾಗಿ ಕೂಗು ಇಷ್ಟ ಬಂದ ಹಾಗೆ ನನ್ನ ಕೇಳಬಾರದು ಸಾಕಾಯ್ತು ನಿನ್ನ ಕಾದು ಮನಸ್ಸಿನ ಪರಿಚಯ ಕನಸಿನ ವಿನಿಮಯ ಮೆಲ್ಲಗೆ ನಡೆದಿದೆ ನೀನು ಕಾಣೆಯ ನಾನು ಮಾಡು ಹೀಗಾದೆ ನೀನು ಬಂದ ತರುವಾಯ ನೀ ಹೇಗೆ ಕಾಡಿದರೆ